ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18-40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಕಾರ್ಯವೈಖರಿಗಳ ಕುರಿತು ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಭಟ್ ವಿಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರು. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೇ, ಇವತ್ತು ನಾನು ಸಾಗರದಲ್ಲಿದ್ದೇನೆ. ಇವತ್ತು ನಮ್ಮ ಜೊತೆ ಸಾಗರ ಸೊರಬ ಹೊಸನಗರ ಏನು ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಇದೆ, ಎಪಿಎಂಸಿ ಒಂದು ಆವರಣದಲ್ಲಿ. ಇಲ್ಲಿನ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಇವರು ಈಗ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದಿಂದ ಯಾವ ರೀತಿಯಿಂದ ಕಾರ್ಯಚಟುವಟಿಕೆ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಇದು ರೈತರ ಒಂದು ಸೇವೆಯಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ, ಏನು ಈ ಒಂದು ಸಂಘದಿಂದ ಪ್ರಯೋಜನಕಾರಿ ಅಂದ್ರೆ ರೈತರ ಒಂದು ಕಲ್ಯಾಣಕ್ಕಾಗಿ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ಅನ್ನೋದನ್ನ ನಾವು ಮಾಹಿತಿ ಮಾಡ್ಕೊಳ್ಳೋಣ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಎಫ್ಎಂ ಕೇಂದ್ರ ಮಾಧ್ಯಮದ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಈ ಒಂದು ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದ ಉದಯ, ಇದರ ಒಂದು ಚರಿತ್ರೆ ಹಿನ್ನೆಲೆ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿ. 1969 ಸಾಗರದ ಆಗಿನ ಶಾಸಕರಾಗಿರ್ತಕ್ಕಂತ ಎಲ್ ಟಿ ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘ ಪ್ರಾರಂಭವಾಯಿತು. ಆಗ ಸಾಗರದಲ್ಲಿ ಅಡಿಕೆಯ ಧಾರಣೆ ತುಂಬಾ ಕುಸಿತಕ್ಕೆ ಒಳಪಟ್ಟಿತ್ತು. ಅದರ ಪರಿಣಾಮವಾಗಿ ಅಡಿಕೆ ಬೆಳೆಗಾರನ ಒಂದುಗೂಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಅಡಿಕೆ ಬೆಳೆಗಾರ ಸಂಘವನ್ನ ಸ್ಥಾಪನೆ ಮಾಡಿದ್ರು. ಎಷ್ಟು ಸದಸ್ಯರಿದ್ರಿ ಮೊದಲು? ಆವಾಗ ಬಹಳ ಕಡಿಮೆ ಇತ್ತು. ಆರಂಭ ಮಾಡಿದ್ದು ಹೇಗೆ? ಅದು ಅಂದ್ರೆ ಎಷ್ಟು ಸದಸ್ಯರಿಂದ ಆರಂಭ ಆಗಿರೋದು? ಸುಮಾರು 200 ಜನರಿಂದ ಪ್ರಾರಂಭ ಆಗಿದ್ದು ಇವತ್ತು ಹತ್ತತ್ರ ಒಂದ್ 2,000 ಜನರ ಇದೆ. ಈಗ ನಾವು ಸುಮಾರು ಒಂದು 5,000 ಹತ್ರ ಅಡಿಕೆ ಬೆಳೆಗಾರ ಸದಸ್ಯತ್ವ. ಮಧ್ಯದಲ್ಲಿ ಯಾವ ರೀತಿಯಿಂದ ಇತ್ತು ಅಂದ್ರೆ, ಈಗ ಆರಂಭದ ಒಂದು ನೀವು 60 ಹೇಳಿದ್ರಿ, 66 ಒಂದು 20 ವರ್ಷ ಆದ್ಮೇಲೆ ಯಾವ ರೀತಿಯಿಂದ ಇತ್ತು, ಈಗ ಸದ್ಯದ ಒಂದು ಪರಿಸ್ಥಿತಿ? ಈಗ 15 ವರ್ಷದ ಈ ಕಡೆ, 10-15 ವರ್ಷದ ಈ ಕಡೆ ಮಲೆನಾಡಿನ ಭಾಗದ ಎಲ್ಲಾ ಗದ್ದೆಗಳು ತೋಟ ಆಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ಅಡಿಕೆ ಬೆಳೆಗಾರರು ಕಡಿಮೆ ಇದ್ರು. ಸಾಗರ ಸೊರಬ ಹೊಸನಗರದಲ್ಲಿ ಅಂದ್ರೆ ಸಾಗರ ಪ್ರಾಂತ್ಯದಲ್ಲಿ ಹತ್ತತ್ರ ಸುಮಾರು ಒಂದು 5,000-6,000 ಹೆಕ್ಟೇರ್ ಅಷ್ಟೇ ಅಡಿಕೆ ತೋಟಗಳಿತ್ತು, ಅಂದ್ರೆ 15,000 ಎಕರೆ ಇತ್ತು. ಈಗ ಸಾಗರ ಸೊರಬ ಹೊಸನಗರ ಭಾಗಗಳಲ್ಲಿ ಹತ್ತತ್ರ 30,000 ಹೆಕ್ಟೇರ್ಕ್ಕಿಂತನೂ ಜಾಸ್ತಿ ಅಡಿಕೆ ತೋಟಗಳಿದಾವೆ. ಅಂದ್ರೆ ಅಡಿಕೆಯ ಬೆಲೆಯ ಪರಿಣಾಮ ಜೊತೆಗೆ ಬೇರೆ ಬೆಳೆಗೆ ಹೋಲಿಸಿದಾಗ ಅಡಿಕೆ ಒಳ್ಳೆ ಉತ್ತಮವಾದ ರೇಟ್ ಇದ್ದಿದ್ದಕ್ಕಾಗಿ ಅಡಿಕೆ ತೋಟಗಳು ಜಾಸ್ತಿ ಆಗ್ತಾ ಇದಾವೆ. ಹಾಗಾಗಿ ಅಡಿಕೆ ಬೆಳೆಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹಿಂದೆ ಕಡಿಮೆ ಇತ್ತು. ಈಗ ಪ್ರಾಂತ್ಯ ಅಂತ ಯಾಕೆ ಇಟ್ಕೊಂಡ್ರಿ? ಶಿವಮೊಗ್ಗ ಅಂತ ಇಟ್ಕೋಬಹುದಾಗಿತ್ತು, ಇಲ್ಲ ನಮ್ಮ ಮಧ್ಯ ಕರ್ನಾಟಕ, ಇಲ್ಲ ಮಲೆನಾಡು ಅಂತ ಇಟ್ಕೋಬಹುದಾಗಿತ್ತಲ್ಲ, ಪ್ರಾಂತ್ಯ ಅಂತಾನೆ ಯಾಕೆ? ಇದೊಂಥರ ಈ ಸಿಸ್ಟರ್ ಕನ್ಸರ್ನ್ ಇದ್ದಂಗೆ, ಹೊಸನಗರ ಸಾಗರ ಸೊರಬ ಹಿಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ವಿಚಾರದಲ್ಲೂ ಒಂದಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಮನೋಭಾವನೆ ಇರ್ತಕ್ಕಂತ ಒಂದು ವ್ಯವಸ್ಥೆ ಉಳ್ತಕ್ಕಂತ ಜನರು ಇಲ್ಲಿ. ಹಾಗಾಗಿ ಏನೇ ಕೆಲಸ ಮಾಡೋದಿದ್ರು ಸಾಗರ ಸೊರಬ ಹೊಸನಗರ ಸೇರಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತದೆ. 1972 ಒಂದು ದೊಡ್ಡ ಸಮಾವೇಶವನ್ನು ಅವತ್ತು ಎಲ್ ಟಿ ಹೆಗಡೆ ಮಾಡಿದ್ರು. ಅವತ್ತು ಅಡಿಕೆ ರೇಟ್ 300 ಕಡಿಮೆ ಬಂದ್ಬಿಟ್ಟಿತ್ತು. ಆಗ ಜನರು ಬದುಕೋದೇ ಕಷ್ಟ ಇತ್ತು. ಅಂತ ಸ್ಥಿತಿಯಲ್ಲಿ ಒಂದು ಸಮಾವೇಶವನ್ನು ಮಾಡಿ ಸಾಗರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಿದ್ರು. ಅದು ತಾವು ತಿಳಿದಿದ್ರೆ ಆಫ್ಕೋರ್ಸ್ ಅಂತ. ಆಫ್ಕೋರ್ಸ್ಗೆ ಒಟ್ಟಿಗೆ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆ ಸಂಘ, ನಾಂದಿ ಹಾಡಿರೋದೇ ಅಡಿಕೆ ಬೆಳೆಗಾರ ಸಂಘ. ಅಂದ್ರೆ ಈ ತರದ ಅನೇಕ ಕೆಲಸಗಳನ್ನ 3 ತಾಲೂಕುಗಳನ್ನ ಒಳಗೊಂಡಂತೆ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬರ್ತಾ ಇದೆ. ಹಿಂದೂ ಮಾಡಿತ್ತು ಈ 55 ವರ್ಷದ ಇತಿಹಾಸದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘ 3 ತಾಲೂಕಿನ ಎಲ್ಲ ಬೆಳೆಗಾರರ ಜೊತೆಗೆ, ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ತನ್ನ ವ್ಯವಹಾರ ಮಾಡ್ಕೋತ ಬರ್ತಾ ಇದೆ. ಬರೀ ಅಡಿಕೆ ಬೆಳೆಗಾರ ಸಂಘ ಒಂದೇ ಅಲ್ಲ, ಸಾಗರದಲ್ಲಿ ಇರ್ತಕ್ಕಂತ ಎಲ್ಲ ಸಂಘ ಸಂಸ್ಥೆಗಳು ಈ 2 ತಾಲೂಕಿನವರ ಜೊತೆಗೆ ತುಂಬಾ ಉತ್ತಮ ಬಾಂಧವ್ಯ ಹೊಂದಿದೆ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ 3 ತಾಲೂಕನ್ನು ಶೇರ್ ಮಾಡ್ತೀವಿ. ಉದ್ದೇಶ ಏನು ಇಟ್ಕೊಂಡಿದ್ರಿ ಆರಂಭ ಮಾಡಬೇಕಾದ್ರೆ? ರೈತರಿಗೆ ಸಂಕಷ್ಟ ಬಂದಾಗ, ಅಡಿಕೆ ಬೆಳೆಗಾರರಿಗೆ ತೊಂದರೆಗಳು ಬಂದಾಗ ಅವ್ರ ಜೊತೆಗೆ ನಿಲ್ಲೋದು ಅಡಿಕೆ ಬೆಳೆಗಾರ ಸಂಘದ ಮುಖ್ಯ ಉದ್ದೇಶ. ಅವತ್ತು 76 ಮತ್ತೆ ಸಮಸ್ಯೆ ಬಂದಾಗ ಸಾಗರದಲ್ಲಿ ತೋಟಗಾರ್ಸನ್ನ ಹುಟ್ಟಾಗಿರ್ತಕ್ಕಂಥದ್ದು ಅಡಿಕೆ ಬೆಳೆಗಾರ ಸಂಘ. ಅದರ ಮಧ್ಯದಲ್ಲಿ ಕ್ಯಾಂಕೋ ಉದ್ಯಕ್ಕೆ ಎಲ್ ಟಿ ಹೆಗಡೆ ನೇತೃತ್ವದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘ ಅದರ ನಾಂದಿಗೆ ಪ್ರಥಮವಾಗಿ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು. ಅಡಿಕೆ ಬೆಳೆಗಾರರಿಗೆ ಯಾವತ್ತು ಸಂಕಷ್ಟ ಇದೆ ಅವತ್ತು ಅದ್ರ ಜೊತೆಗೆ ಹೋರಾಟಕ್ಕೆ ಅಡಕೆ ಬೆಳೆಗಾರ ಸಂಘ ನಿಂತಿದೆ. ಹಿಂದೆ ನದಿ ನೀರ್ ಏನ್ ಹರಿತಿತ್ತು ಅದಕ್ಕೆ ಕರವನ್ನ ಹಾಕಿದ್ರು 85-86 ಇಸ್ವಿಯಲ್ಲಿ. ಅವತ್ತು ಬಹಳ ದೊಡ್ಡದಾದ ಪ್ರತಿಭಟನೆ ಮಾಡಿದ್ರ ಪರಿಣಾಮವಾಗಿ ನೀರಿನ ಕರವನ್ನ ಸರ್ಕಾರ ವಾಪಸ್ ತಗೊಳ್ತು. ಬಹುಶಃ ಸಾಗರ ಸೊರಬ ಹೊಸನಗರಗಳಲ್ಲಿ ಏನಾದ್ರು ಇವತ್ತು ಕಾಡು ಉಳಿದಿದೆ ಅಂತಾದ್ರೆ ಅದು ಅಡಿಕೆ ಬೆಳೆಗಾರರಿಂದಾನೆ. ಸೊಪ್ಪಿನ ಬೆಟ್ಟ ಅಂತ ಹೇಳಿ ಉಳಿಸ್ಕೊಂಡಿದ್ದಾರೆ. ಆ ಸೊಪ್ಪಿನ ಬೆಟ್ಟಕ್ಕಾಗಿ ಉಳಿಸ್ಕೊಳ್ಬೇಕು ಅಂತ 80ನೇ ಇಸ್ವಿಯಿಂದ ತುಂಬಾ ಹೋರಾಟವನ್ನು ಮಾಡ್ತಾ ಬಂದಿದೆ. ಅದರ ಪರಿಣಾಮವಾಗಿ ಅಲ್ಲಲ್ಲಿ ಸ್ವಲ್ಪ ನಾವು ಸೊಪ್ಪಿನ ಬೆಟ್ಟಗಳನ್ನ ಕಾಣಬಹುದಾಗಿದೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಈ ತಮ್ಮದೇ ಆಗಿರ್ತಕ್ಕಂಥ ಹೋರಾಟವನ್ನ ಮಾಡ್ಕೊತ ಬಂದಿದೆ. 2007ರಲ್ಲಿ ಚಾಲಿ ರೇಟು 3,000 ಇಂತ ಕಡಿಮೆ ಬಂದ್ಬಿಡ್ತು. ಅವಾಗ ಮತ್ತೆ ಅಡಿಕೆ ಬೆಳೆಗಾರ ಸಂಘ ಗಟ್ಟಿಯಾಗಿ ನಿಂತು ಒಂದು ಧಾರಣೆಯನ್ನು ತರಲಿಕ್ಕೆ ಸರ್ಕಾರವೇ 7,000 ಖರೀದಿ ಮಾಡುವಂತ ಪರಿಸ್ಥಿತಿಯನ್ನ ಅಡಿಕೆ ಬೆಳೆಗಾರ ಸಂಘ ಮಾಡ್ತು. 2012ರಲ್ಲಿ ಬದುಕೋದೇ ಕಷ್ಟ ಹೇಳುವ ರೀತಿಯಲ್ಲಿ ಇಡೀ ಪ್ರಾಂತ್ಯದಲ್ಲಿ ಕೊಳೆ ಬಂದು ಇಡೀ ಅಡಿಕೆ ನೆಲ ಕುದುರಿ ಹೋಗಿತ್ತು. 1 ಎಕರೆಗೆ 1 ಕ್ವಿಂಟಲ್ಗಿಂತ ಕಡಿಮೆ ಅಡಿಕೆ ಬೆಳೆಯನ್ನ ಬೆಳೆದಿರತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರ ಸಂಘ ತುಂಬಾ ಹೋರಾಟವನ್ನ ಮಾಡಿ ಆಗಿನ ಇಲ್ಲಿಯ ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರ ಶ್ರಮದಿಂದ ಮೊಟ್ಟ ಮೊದಲನೇ ಬಾರಿಗೆ ಅಡಿಕೆ ಬೆಳೆಗಾರರಿಗೆ ಹೆಕ್ಟರ್ಗೆ 12,500 ನಮಗೆ ಪರಿಹಾರವನ್ನು ಕೊಟ್ಟಿದೆ. ಇದೊಂದು ಇತಿಹಾಸ. ಇದನ್ನು ಅಡಿಕೆ ಬೆಳೆಗಾರ ಸಂಘ ಮಾಡಿದೆ. ಹೀಗೆ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಕಾಟವನ್ನ ಸಿಕ್ಕಾಪಟ್ಟೆ ಆಗಿದೆ. ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಸಮಸ್ಯೆಗಳು ತುಂಬಾ ಇದೆ. ಕಾಡು ಪ್ರಾಣಿಗಳಿಂದ ಮಂಗನ್ ಕಾಟ, ಕಾಡ್ಕೋಣನ್ ಕಾಟ, ಹಂದಿ ಕಾಟ, ಇನ್ನೊಂದ್ ಕಡೆ ಕಾಡಾನೆ ಕಾಟ. ಅಂದ್ರೆ ಅಡಿಕೆ ಬೆಳೆ ಏನು ರೇಟ್ ಇದೆ ಅಂತ ಹೇಳ್ತೀವಿ ಬಿಟ್ರೆ ಅಡಿಕೆ ಸಸಿಗಳನ್ನೇ ತೆಗೆಯುವಂತ ಸಮಸ್ಯೆಗೆ ನಾವು ಬಂದಿದೀವಿ. ಅಡಿಕೆ ತೋಟದಲ್ಲಿ ಅಡಿಕೆಯನ್ನು ಉದುರಿಸುವಂತ ಸಮಸ್ಯೆಗಳು ಬಂದಿದ್ವಿ. ಈ ಬಗ್ಗೆ ಹೋರಾಟವನ್ನು ಈಗಾಗಲೇ ನಾವು ಮಾಡಿದೀವಿ. ಇದನ್ನ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ. ಹೀಗೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಹೋರಾಟಗಳು ರೈತರ ಜೊತೆಗಿದ್ದೀವಿ. ಇದರೆಲ್ಲದರ ಪರಿಣಾಮವನ್ನ ನಾವು ಮೊನ್ನೆ ಸಮಾವೇಶದ ಮುಖಾಂತರ ಹೊರಟಿದ್ದೀವಿ. ಈಗ ಈ ರೈತರ ಬೆನ್ನುಲುಬಾಗಿ ತಾವು ಅಂದ್ರೆ ವಿಶೇಷವಾಗಿ ಇದರಲ್ಲಿ ಅಡಿಕೆ ಬೆಳೆಗಾರರ ಒಂದು ಬೆನ್ನುಲುಬಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಅವರಿಗೆ ಒಂದು ದೊರೆಯುವ ಸೌಲಭ್ಯದ ಬಗ್ಗೆ ಆಗಿರ್ಲಿ, ಇಲ್ಲ ಅವರಿಗೆ ಒಂದು ಅರಿವು ಮೂಡಿಸ್ತಾ ಆಗಿರ್ಲಿ ಅಂತಂದ್ರೆ ನಾವು ಈಗ ಮಣ್ಣಿನ ಪರೀಕ್ಷೆ ಆಗಿರ್ಬಹುದು, ಇಲ್ಲ ಅದಕ್ಕೆ ಬರ್ತಕ್ಕಂತ ರೋಗ ರುಜಿನಗಳ ಬಗ್ಗೆ ಮಾಹಿತಿ ಕೊಡೋದು, ಮೇಲೆ ಯಾವ ರೀತಿಯಿಂದ ನಾವು ಅದನ್ನ ನಿರ್ವಹಣೆ ಮಾಡಬಹುದು, ಮುಂದೆ ಬರ್ತಕ್ಕಂತ ಈಗ ಹವಾಮಾನದಲ್ಲಿ, ಈಗ ತಾವು ಹೇಳಿದ್ರಿ ಈ ವರ್ಷ ಭಯಂಕರ ಮಳೆ ಆಯ್ತು ಅಂದ್ರೆ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿ ಕೊಳೆ ರೋಗ ಕೂಡ ಜಾಸ್ತಿ ಆಯ್ತು, ರೈತ ಸ್ವಲ್ಪ ನಷ್ಟದಲ್ಲಿದ್ದಾನೆ. ಕೆಲವೊಂದು ನಾನು ನೋಡಿದ್ದು ಹಾಗೆ ಕೆಲವೊಂದು ತೋಟಗಳಲ್ಲಿ ಅಡಿಕೆನೆ ಇಲ್ಲ, ಆ ಗೊಂಚಲಿಗೆ ಏನು ಇಲ್ಲ, ಒಂಥರ ರೋಗ ಬಂದಿದ್ದು ಆಗಿರ್ತದೆ ನೋಡಿ, ಒಣೆ ರೋಗ ಆತರ ಗೋಚರಿಸುವ ಆಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಸಂಘದಿಂದ ಇದ್ರ ಬಗ್ಗೆ ಏನು ಒಂದು ಚಟುವಟಿಕೆ ತೆಗೆದುಕೊಂಡಿದ್ದೀರಿ ಸರ್? ರೈತರಿಗೆ ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆಗಳಲ್ಲಿ ಅಡಿಕೆ ಬೆಳೆಗಾರ ಸಂಘ ಯಾವತ್ತೂ ಮುಂಚೂಣಿಯಲ್ಲಿದೆ. ಸಾಂದರ್ಭಿಕ ವ್ಯವಸ್ಥೆಗಳಲ್ಲಿ ಕೆಲವ ಭಾಗದ ತೋಟಗಳಿಗೆ ವಿಜ್ಞಾನಿಗಳನ್ನು ಕರ್ಕೊಂಡ್ ಬಂದು ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ವರ್ಷದಲ್ಲಿ ಸುಮಾರು 10-15 ಬಾರಿ ಅದನ್ನು ಮಾಡ್ತೀವಿ. ಎಲ್ಲ ವಿಜ್ಞಾನಿಗಳನ್ನು ಕರ್ಕೊಂಡ್ ಬಂದು ಯಾವ ಭಾಗಕ್ಕೆ ಏನೇನ್ ಬೇಕು, ಯಾಕೆಂದ್ರೆ ಹವಾಮಾನ ಆಧಾರಿತವಾಗಿರ್ತಕ್ಕಂತ ಅಡಿಕೆ ತೋಟಗಳು ಇರ್ತವೆ. ಒಂದು ಕಡೆ ಮಾಡಿರೋದು ಇನ್ನೊಂದ್ ಕಡೆ ಬರೋದಿಲ್ಲ. ಹಾಗಾಗಿ ಆಯಾ ಸಂದರ್ಭಗಳಲ್ಲಿ ಏನೇನ್ ಬೇಕು ಆ ತರದನ್ನು ವಿಜ್ಞಾನಿಗಳನ್ನು ಕರ್ಸ್ಕೊಂಡು ಮಾಡ್ತಕ್ಕಂಥದ್ದು. ಇನ್ನೊಂದು ಆಯ್ದ ರೈತರುಗಳನ್ನು ಕರ್ಕೊಂಡು ಯೂನಿವರ್ಸಿಟಿಗೆ ಹೋಗಿ ಅವ್ರ ಹತ್ರ ಮಾಹಿತಿ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆಗಳಿಗೂ ಅಡಿಕೆ ಬೆಳೆಗಾರ ಸಂಘ ಮಾಡಿದೆ. ಈ 2 ವರ್ಷದಲ್ಲಿ ಹವಾಮಾನ ಆಧಾರಿತ ಆಗಿರತಕ್ಕಂಥ ವಿಮೆ ಜುಲೈ 31 ಮುಕ್ತಾಯ ಆಗಿತ್ತು. ಅಡಿಕೆ ಬೆಳೆಗಾರ ಸಂಘದ ಸತತ ಪ್ರಯತ್ನದಿಂದ ಅದನ್ನ ಆಗಸ್ಟ್ 31 ತನಕ ಮಾಡಿ ಎಲ್ಲ ರೈತರಿಗೂ ಸಿಗುವಂತ ವ್ಯವಸ್ಥೆಯನ್ನ ಅಡಿಕೆ ಬೆಳೆಗಾರ ಸಂಘ ಮಾಡಿದೆ. ಈ ತರದ ಅನೇಕ ಪ್ರಯತ್ನಗಳನ್ನ ಇದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಅಡಿಕೆ ಬೆಳೆಗಾರ ಸಂಘ ಅಲ್ಲ, ಯಾವುದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಅಡಿಕೆ ಬೆಳೆಗಾರ ಸಂಘ ಅಲ್ಲ, ಎಲ್ಲಾ ಜಾತಿ ಎಲ್ಲಾ ಪಕ್ಷದವರು ಇರೋದ್ರಿಂದ ಎಲ್ಲಾ ಜನಪ್ರತಿನಿಧಿಗಳನ್ನ ಮಾತಾಡಿಸ್ಕೊಂಡು ಎಲ್ಲಾ ಜನಪ್ರತಿನಿಧಿಗಳಿಂದ ಏನ್ ಕೆಲಸ ಆಗುತ್ತೆ ಆ ತರ ಕೆಲಸಗಳನ್ನ ಅಡಿಕೆ ಬೆಳೆಗಾರ ಸಂಘ ಮಾಡ್ತಾ ಇದೆ. ಈಗ ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ 18ನೇ ತಾರೀಕು ತಾನೆ ರೈತರ ಅಡಿಕೆ ಬೆಳೆಗಾರ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದೀರಿ, ಇದರ ಕುರಿತು ಮತ್ತೆ ಇದರ ಒಂದು ಸಫಲತೆ ಕುರಿತು ಯಾವ ರೀತಿಯಿಂದ ಇದು ನೀವು ನಿರ್ವಹಣೆ ಮಾಡಿದಿರಿ, ಇದರ ಒಂದು ಫಲಿತಾಂಶದ ಕುರಿತು ಏನ್ ನಿರೀಕ್ಷೆ ಮಾಡಿದಿರಿ ಅನ್ನೋ ಸ್ವಲ್ಪ? ಈ ಎಲ್ಲದರ ಹಿಂದೆ ಅಡಿಕೆ ಬೆಳೆಗಾರ ಸಂಘದ ರೈತರ ಸಂಕಷ್ಟಗಳನ್ನ ಒಳಗೊಂಡಿರ್ತಕ್ಕಂತ ಯೋಚಿಸಿ ಮೊನ್ನೆ 18ನೇ ತಾರೀಕು ನಾವು ಸಾಗರದಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿದ್ವಿ. ಬಹುಶಃ ನಮ್ಮ ನಿರೀಕ್ಷೆಯನ್ನ ಮೀರಿ ಅಡಿಕೆ ಬೆಳೆಗಾರರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ನಿಮ್ಮ ಮುಖಾಂತರ ನಾನು ಅವರಿಗೊಂದು ಧನ್ಯವಾದಗಳನ್ನು ಹೇಳ್ತೀನಿ. ಅದರ ಉದ್ದೇಶ ಏನೀಗ ಸುಪ್ರೀಂ ಕೋರ್ಟ್ ನಲ್ಲಿ ಅಡಿಕೆ ಹಾನಿಕಾರಕ ಅಂತ ಇದೆ, ಅದು ಹಾನಿಕಾರಕ ಅಲ್ಲ, ಅಡಿಕೆ ಔಷಧೀಯ ಗುಣವನ್ನ ಹೊಂದಿದೆ. ತಂಬಾಕು ಸೇರಿಸಿದ್ರೆ ಮಾತ್ರ ಇಲ್ಲ ಬೇರೆ ಏನೋ ಪದಾರ್ಥ ಸೇರಿಸಿದ್ರೆ ಮಾತ್ರ ನಮ್ಮ ದೇಹಕ್ಕೆ ಹೌದು ಅಡಲ್ಟ್ರೇಷನ್ ಮಾಡಿದಾಗ ಮಾತ್ರ ಅಂದ್ರೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿರ್ತಕ್ಕಂಥ ಅಡಿಕೆಗಳು ಮಾತ್ರ ಹೌದು ಅದರಿಂದ ಮಾತ್ರ ಅಡಿಕೆ ಹಾನಿಕಾರಕ ಬಿಟ್ರೆ ನಿಜವಾದ ಅಡಿಕೆ ಹಾನಿಕಾರಕ ಅಲ್ಲ ಎಂಬುದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನದಟ್ಟು ಮಾಡುವ ಉದ್ದೇಶದಿಂದ ಮೊನ್ನೆ ಒಂದು ಸಮಾವೇಶವನ್ನು ಮಾಡಿದ್ವಿ. ಈ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಂಶೋಧನೆಗೋಸ್ಕರ ಕೇಂದ್ರ ಸರ್ಕಾರ ಮೊನ್ನೆ ತಾನೇನೆ ಹಣ ಬಿಡುಗಡೆ ಮಾಡಿರೋದು ಮತ್ತೆ ಅದಕ್ಕೋಸ್ಕರ ಮೀಸಲಾಗಿಟ್ಟಿದೆ ಅಂದ್ರೆ ಅಡಿಕೆ ಸಂಶೋಧನೆ ಶ್ರೇಷ್ಠತೆ ಕಾಯ್ದುಕೊಳ್ಳೋದಕ್ಕೋಸ್ಕರ ಮತ್ತೆ ಇದರ ಒಂದು ಮಾನ ಕಾಪಾಡೋಕ್ಕೋಸ್ಕರ ಏನು ಈಗ ಅಪಪ್ರಚಾರ ಆಗ್ತಾ ಇದೆ ಕ್ಯಾನ್ಸರ್ ಕಾರಕ ಅದು ಇದು ಅಂತ ಹೇಳ್ಬಿಟ್ಟು. ಅಲ್ಲ ಖಂಡಿತ ನಾವು ಅದನ್ನೇ ಹೇಳ್ತಾ ಇರೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಹೊರಭಾಗದಲ್ಲಿರ್ತಕ್ಕಂಥ ಅಡಿಕೆಯನ್ನ ಅದಕ್ಕೆ ಏನೇನೋ ಮಿಕ್ಸ್ ಮಾಡಬಹುದು. ಯಾವ ರೈತ ಅಡಿಕೆಯನ್ನ ತಮ್ಮ ಹಿಂದಿನಿಂದಲೂ ವಂಶ ಪಾರಂಪರಾಗತವಾಗಿ ಮಾಡ್ಕೊಂಡಿರ್ತಕ್ಕಂಥ ಅಡಿಕೆ ಬೆಳೆಗಾರ ತುಂಬಾ ಉತ್ತಮವಾದ ಅಡಿಕೆಯನ್ನು ಮಾಡಿರ್ತಾನೆ, ಆ ಅಡಿಕೆಯನ್ನ ತಾವು ಸಂಶೋಧನೆಯನ್ನು ಮಾಡಿಸ್ಬೇಕು. ಆ ಅಡಿಕೆಯನ್ನು ಮಾಡಿಸಿದ್ರೆ ಅದು ಹಾನಿಕಾರಕ ಅಂತ ಬರೋದಿಲ್ಲ. ಅಂತ ಅಡಿಕೆಯನ್ನು ತಾವು ಸಂಶೋಧನೆ ಮಾಡಿಸಿ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಸಲ್ಲಿಸಬೇಕು ಹೇಳ್ತಕ್ಕಂಥದ್ದು ನಮ್ಮ ಈ ಸಮಾವೇಶದ ಮುಖ್ಯ ಉದ್ದೇಶ ಆಗಿತ್ತು. ಅದರ ಕಾರಣಕ್ಕಾಗಿ ನಾವು ಕೇಂದ್ರ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಕರೆಸಿದ್ವಿ. ಅವರು ನಮಗೆ ಆಶಾದಾಯಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಹೇಳಿದ್ದಾರೆ. ತಾನು ಆರು ಕಡೆ ನಾನು ಇದನ್ನ ಸಂಶೋಧನೆಯನ್ನು ಮಾಡಿಸ್ತೇನೆ ಅಂತ ಅವ್ರು ಮಾಡಿಸ್ತಾರೆ ಹೇಳ್ತಕ್ಕಂತ ಒಂದು ನಂಬಿಕೆ ಅಚಲವಾದ ನಂಬಿಕೆ ನಮ್ಮ ಹತ್ರ ಇದೆ. ಈಗಾಗಲೇ ಅವರು ಹೋದವರೇ ಈಗ ಅದಕ್ಕೆ ದುಡ್ಡನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮೊದಲನೇ ಬೇಡಿಕೆನೆ ಅಡಿಕೆ ಹಾನಿಕಾರಕ ಅಲ್ಲ ಹೇಳ್ತಕ್ಕಂಥದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾಬೀತು ಮಾಡಬೇಕು. ಎರಡನೇ ಸಪ್ಪಿನ ಮಠದಲ್ಲಿರ್ತಕ್ಕಂಥ ಎಲ್ಲ ರೈತರ ಕುಟುಂಬಕ್ಕೆ ಅವರಿಗೆ ಹಕ್ಕು ಪತ್ರ ನೀಡಬೇಕು. ವಂಶ ಪಾರಂಪರ್ಯ ಸಾವಿರಾರು ವರ್ಷಗಳಿಂದ ಸಪ್ಪಿನ ಮಠದಲ್ಲಿ ತೋಟದ ಮೇಲ್ತಟ್ಟು ಮನೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕಾನಲ್ಲಿದೆ ಹೇಳ್ಕೊಂಡು ಅವ್ರ ಮನೆಯನ್ನು ಕೀಳಿಸುವಂತ ಯಾವ್ದೋ ಪ್ರಯತ್ನ ಅವ್ರು ಮಾಡಬಾರದು. ಅವ್ರ ಕಾಡನ್ನು ಉಳಿಸಿದ್ದಾರೆ, ಅವರಿಗೊಂದು ಹಕ್ಕು ಪತ್ರ ಕೊಡಬೇಕು ಅಂತ. ಮೂರನೇದು ಸರ್ಕಾರ ತಂದೆ ಪ್ರಾಣಿಯಾದ್ರೆ ಅವ್ರದನ್ನ ಕಂಟ್ರೋಲ್ ಮಾಡಬೇಕು, ಅದಿಲ್ಲಾಂದ್ರೆ ಕಂಟ್ರೋಲ್ ಮಾಡಕ್ ನಮಗ್ ಬಿಡಬೇಕು. ಯಾಕೆಂದ್ರೆ ಇಲ್ಲದೆ ಹೋದ್ರೆ ಇಡೀ ನಮ್ಮ ವ್ಯವಸ್ಥೆ ಮೇ ಅವ್ಯವಸ್ಥೆ ಆಗತ್ತೆ. ಈ ಎಲ್ಲ ಕಾರಣವನ್ನು ಇಟ್ಕೊಂಡು ಅಕಸ್ಮಾತ್ ಏನಾದ್ರೂ ಹಾನಿಕಾರಕ ಅಂತ ಅಡಿಕೆ ಅಂತ ಬಂದ್ರೆ ಇಡೀ ಮಲೆನಾಡಿನ ಭಾಗದ ಜನಜೀವನವೇ ಅಸ್ತವ್ಯಸ್ತವಾಗತ್ತೆ. ಇಡೀ ಮಲೆನಾಡಿನಲ್ಲಿ ಅಡಿಕೆ ಮೇಲೆ ಎಲ್ಲ ಅವಲಂಬಿತರಾಗಿದ್ದೀವಿ. ಅಡಿಕೆನೆ ನಂಬಿಕೊಂಡಿರ್ತಕ್ಕಂಥ ಅಡಿಕೆ ಬೆಳೆಗಾರ, ಅಡಿಕೆನೆ ನಂಬಿಕೊಂಡಿರ್ತಕ್ಕಂಥ ಕೃಷಿ ಕಾರ್ಮಿಕ, ಅಡಿಕೆನೆ ನಂಬಿಕೊಂಡಿರ್ತಕ್ಕಂಥ ನಗರ ಭಾಗದಲ್ಲಿ ಇರ್ತಕ್ಕಂಥ ವರ್ತಕರು, ಇದು ಪೂರ್ತಿ ಅಡಿಕೆ ಮೇಲೆ ಇದೆ. ಇನ್ನೊಂದೇನು ಅಂತಂದ್ರೆ ಬಯಲುಸೀಮೆಗೂ ಮತ್ತು ಮಲೆನಾಡಿಗೂ ತುಂಬಾ ವ್ಯತ್ಯಾಸ ಇರತಕ್ಕಂಥದ್ದು ಅಂದ್ರೆ ಬಯಲುಸೀಮೆಯಲ್ಲಿ ಏನಾದ್ರೂ ಅಡಿಕೆ ಮರ ಕಡೆ ಬೇರೆ ಬೆಳಿಬಹುದು, ಮಲೆನಾಡಿನ ಭಾಗದಲ್ಲಿ ಬೇರೆ ಏನು ಬೆಳೆಯಕ್ ಹೋಗೋದಿಲ್ಲ. ಏನಾದ್ರೂ ಇಂತಹ ಸಂದರ್ಭ ಬಂದ್ರೆ ಹೇಳಲಿಕ್ಕೆ ಸ್ವಲ್ಪ ಸಂಕೋಚ ಆಗತ್ತೆ, ಅಡಿಕೆ ಬೆಳೆಗಾರ ಆತ್ಮಹತ್ಯೆ ಕಡೆ ಕೈ ಹಾಕುವಂತ ವ್ಯವಸ್ಥೆಗೆ ಹೋಗುತ್ತೆ. ಇದನ್ನು ಆಗ್ಬಾರ್ದು ಹೇಳೋ ನಿಟ್ಟಿನಲ್ಲಿ ಅಡಿಕೆ ಬೆಳೆಗಾರ ಸಂಘ ಹೋರಾಟ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಮಾವೇಶ ಮಾಡಿದೆ. ಈ ಸಮಾವೇಶಕ್ಕೆ ಒಂದು ಏನ್ ಕೇಂದ್ರ ಸಚಿವರು ಬಂದು ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಅದನ್ನು ಈಡೇರಿಸ್ತಾರೆ, ಈ ಸಮಾವೇಶ ಸಫಲತೆ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಇದರಲ್ಲಿ ತಮ್ಮ ಒಂದು ಪ್ರಮುಖ ಬೇಡಿಕೆಗಳಲ್ಲಿ ಎಷ್ಟು ಬೇಡಿಕೆ ಈಡೇರಿದೆ ಅಂತ ಹೇಳ್ತೀರಾ? ಇಲ್ಲ, ಇನ್ನು ನೋಡ್ಬೇಕು. ಈಗಾಗಲೇ ನಮ್ಗೆ ಸಮಾವೇಶದ ಒಂದು ಪರಿಣಾಮವಾಗಿ ಒಂದಿಷ್ಟು ದುಡ್ಡುಗಳನ್ನು 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೀನಿ ಅಂತ ಏನ್ ಹೇಳಿದ್ದಾರೆ, ಅದು ನಾನು ಸ್ವಾಗತನು ಮಾಡ್ತೀನಿ, ಸಂತೋಷ ಮಾಡ್ತೀನಿ. ಹೇಳಿದ ಕೂಡಲೇ ಆಗೋದಿಲ್ಲ, ನಮಗೂ ಗೊತ್ತಿದೆ. ನಾವು 1 ತಿಂಗಳು 2 ತಿಂಗಳು ನಾವು ಕಾಯ್ತೀವಿ, ನಂತರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಯತ್ನ ಮತ್ತು ಮುಂದುವರಿಸ್ತೀವಿ. ಸಮಾವೇಶದ ಒಂದು ನಂತರದ ಒಂದು ಆಗುಹೋಗುಗಳಿಗೆ ಅಂತಂದ್ರೆ ನಂತರ ನಿಮ್ಗೆ ಯಾವ ರೀತಿಯಿಂದ ಪ್ರತಿಕ್ರಿಯೆ ಬಂತು ಸರ್ ಅಡಿಕೆ ಬೆಳೆಗಾರರಿಂದ ಸಂಘಕ್ಕೆ? ನೀವು ನಿರೀಕ್ಷೆಗಿಂತ ನೀವು ಹೇಳ್ತಾ ಇದ್ರಿ ಅಂದ್ರೆ 8,000 ಅಡಿಕೆ ಬೆಳೆಗಾರರು ಸೇರ್ಬಹುದು ಅಂತ, ಬಟ್ ನಿರೀಕ್ಷೆ ಮೀರಿ ಜಾಸ್ತಿ ಸೇರಿದ್ದು ಒಂದು ಉದಾಹರಣೆ ಇದೆ. ಸೊ ಹೇಗೆ ಸರ್ ಇದು? ಇದು ಅಡಿಕೆ ಬೆಳೆಗಾರರ ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಈ ನಮ್ಮ ಸಮಾವೇಶಕ್ಕೆ ನಮ್ಮ ಅಡಿಕೆ ಬೆಳೆಗಾಗಿ ಅಡಿಕೆ ಬೆಳೆಗಾರರಿಗಾಗಿ ತಮ್ಮ ಜೀವನನೇ ಮುಡುಪಾಗಿರ್ತಕ್ಕಂಥ ನಾನು ಸೊರಬ ಮಂಜಪ್ಪನವ್ರ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಕನಸಿನ ಕೂಸಾಗಿತ್ತು, ಅವರು ಅಡಿಕೆಯ ಭೀಷ್ಮ ಅಂದ್ರೆ ತಪ್ಪಾಗ್ಲಾರ್ದು. ಅಂತವರ ಒಂದು ಕನಸಿನ ಕೂಸನ್ನ ಇವತ್ತು ಇಡೀ ನಮ್ಮ ಅಡಿಕೆ ಬೆಳೆಗಾರ ಸಂಘದ ಎಲ್ಲಾ ನಿರ್ದೇಶಕರು, ಪ್ರಧಾನ ಕಚೇರಿಗಳು, ಅನೇಕ ನಮ್ಮ ಹಿಂದಿನ ನಮ್ಮ ಪ್ರಮುಖರು ನಮ್ಮ ಜೊತೆಗೆ ಕೈ ಜೋಡಿಸಿದ್ರ ಪರಿಣಾಮ ತುಂಬಾ ಉತ್ತಮವಾಗಿರ್ತಕ್ಕಂಥ ಸಂಘಟನೆ ಆಗಿದೆ. ಜನರಿಗೆ ಇದು ಬೇಕಿತ್ತು, ಅಡಿಕೆ ಬೆಳೆಗಾರರಿಗೆ ಒಂದು ಸಂಘಟನಾತ್ಮಕವಂತ ಶಕ್ತಿ ಬೇಕಿತ್ತು. ಆ ಶಕ್ತಿ ಈ ಸಮಾವೇಶದ ಮುಖಾಂತರ ಹೊರಹೊಮ್ಮಿದೆ. ಈಗ ಪ್ರತ್ಯೇಕವಾಗಿ ಹೇಳೋದಾದರೆ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಏನು ಸಾಗರ ಸೊರಬ ಹೊಸನಗರ. ಆಮೇಲೆ ಈಗ ಏನ್ ನಾವು ಬಯಲುಸೀಮೆ ಅಡಿಕೆ ಹೋಲಿಸಿದ್ರೆ ಏನ್ ವ್ಯತ್ಯಾಸ, ಮತ್ತೆ ಗುಣಮಟ್ಟದಲ್ಲಿ ಆಗ್ಲಿ ಇದರ ಒಂದು ಬೆಲೆ ನಿರ್ಧಾರ ಮಾಡೋ ಬಗ್ಗೆ ಆಗ್ಲಿ ಏನ್ ಹೇಳ್ತೀರಾ ಸರ್? ಅಥವಾ ಅದು ಇದು ಒಂದೇನಾ ಅಂತ ಹೇಳ್ತೀರಾ ಹೇಗೆ? ಸಾಂಪ್ರದಾಯಿಕವಾಗಿರ್ತಕ್ಕಂತ ಅಡಿಕೆ ಶುರುವಾಗಿದ್ದೆ ಇಲ್ಲಿ. ಇಲ್ಲಿಯ ಅಡಿಕೆಯ ಗುಣಮಟ್ಟ ನಿಮ್ಮ ಬಯಲುಸೀಮೆಯಲ್ಲಿ ಬರೋದಿಲ್ಲ, ಸಹಜ. ಈಗ ಉದಾಹರಣೆಗೆ ನಾವು ತರಕಾರಿಗಳನ್ನ ಈ ಭಾಗದಲ್ಲಿ ಬೆಳೆದ್ರೆ ಇದರ ಪರಿಣಾಮ ಚೆನ್ನಾಗಿರೋದಿಲ್ಲ. ಹಾಗೆ ಅಡಿಕೆಯ ಇಲ್ಲಿಯ ಗುಣಮಟ್ಟ ನಿಮ್ಮ ಹೊರಭಾಗದಲ್ಲಿ ಬರೋದಿಲ್ಲ. ಇಲ್ಲಿ ಹೇಗೆ ಒಂದು ಕೆಂಪಡಿಕೆಯನ್ನು ತಯಾರು ಮಾಡ್ತಾರೆ ಅಂದ್ರೆ, ಅಡಿಕೆ ಕೊನೆಯನ್ನು ಕೊಯ್ಸಿ ಅದನ್ನ 2 ಗಂಟೆಗಳ ಕಾಲ ಬೇಯಿಸಿ 8-10 ಬಿಸಿಲು ಒಣಸಿ ಅದು 4 ವರ್ಷ ಅಡಿಕೆ ಇಟ್ಟು ಹಾಳಾಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಸಂಸ್ಕರಣವನ್ನು ಮಾಡ್ತಾ ಇರತಕ್ಕಂಥದ್ದು ಮಲೆನಾಡಿನ ಭಾಗ. ಬಯಲುಸೀಮೆಯಲ್ಲಿ ಅವ್ರಿಗೆ ಅದು ಒಂದು ವ್ಯಾಪಾರದ ಮನೋಭಾವನೆಯಲ್ಲಿ ಅವ್ರು ಅಡಿಕೆ ಬೆಳೆಯನ್ನ ಬೆಳೀತಾ ಇದ್ದಾರೆ. ಹೇಗೆ ಹಿಂದೆ ಅವ್ರು ಬೇರೆ ಬೇರೆ ಬೆಳೀತಾ ಇದ್ರು, ಈಗ ಆ ತರದಲ್ಲಿ ಬೆಳೀತಾ ಇದ್ದಾರೆ. ಆದ್ರೆ ಇದನ್ನ ನಾವು ನಮ್ಮ ಜೀವನದ ಅಂಗ, ಇದು ನಮ್ಮ ಒಂದು ನಾವು ಇದನ್ನು ಪೂಜನೀಯ ವಸ್ತುವಾಗಿ ನಾವು ಅಡಿಕೆ ಬೆಳೆಯನ್ನ ಇಲ್ಲಿ ಮಲೆನಾಡು ಭಾಗದಲ್ಲಿ ಬೆಳೀತಾ ಇದೀವಿ. ಹಾಗಾಗಿ ನಮಗವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಇವತ್ತಿನ ಸಾಂದರ್ಭಿಕ ವ್ಯವಸ್ಥೆಗಳಲ್ಲಿ ನೀವು ಬೆಳಿಬೇಡ್ರಿ ಅಂತ ಹೇಳಕ್ ನಮ್ಗೆ ಆಗೋದಿಲ್ಲ. ಆದ್ರೆ ನಾವು ಹೇಳ್ತಾ ಇರತಕ್ಕಂಥದ್ದು, ಮೊದಲನೇ ಬಾರಿಗೆ ನಾವು ಏನ್ ಸಮಾವೇಶ ಮಾಡಿದ್ವಿ, ನಮ್ಮ ಮೊಟ್ಟ ಮೊದಲ ಆದ್ಯತೆ ನಮ್ಗೆ ಅಡಿಕೆ ಹಾನಿಕಾರಕ ಅಲ್ಲ ಅಂತ ಹೇಳ್ಬೇಕು. ಎರಡನೇದು ಒಂದು ಆತಂಕ ನಮ್ಮಲ್ಲಿದೆ, ಇದೇ ತರ ಅಡಿಕೆ ಬೆಳೆಗಳು ಬಯಲುಸೀಮೆಯಲ್ಲಿ ನಾಲೆ ಏರಿಯಾದಲ್ಲಿ ಆದ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ಅಂತ. ಹಾಗಾಗಿ ನಮ್ಮ ಮತ್ತೊಂದು ಒತ್ತಡ ಬೇಡಿಕೆ ಏನು ಅಂತಂದ್ರೆ, ಏನು ನಾಲೆ ಏರಿಯಾದಲ್ಲಿ ನೀರಾವರಿ ಜಮೀನಲ್ಲಿ ಇರತಕ್ಕಂಥದ್ದು ಅಲ್ಲಿ ಫುಡ್ ಗ್ರೈನ್ಸ್ ಬೆಳಿಬೇಕು ಅಂತ ಒಂದು ಸರ್ಕಾರದ ಆದೇಶ ಇರೋದು, ಅದಕ್ಕೆ ಆದ್ಯತೆ ಕೊಡಿ. ಹೌದು, ಅದಕ್ಕೆ ಆಹಾರ, ಹೌದು ಹೌದು ಹೌದು, ಅದನ್ನೇ ನಾವು ಹೇಳ್ತಾ ಇದ್ವಿ. ಈ ತರದ ಕಮರ್ಷಿಯಲ್ ಕ್ರಾಪಿಗೆ ತಾವು ಅವಕಾಶ ಕೊಡದೆ, ಯಾಕೆಂದ್ರೆ ಒಂದು ನಾವು ಇಲ್ಲಿ ತುಂಬಾ ತೊಂದರೆಯನ್ನು ಅನುಭವಿಸ್ತೀವಿ, ಅವರು ತೊಂದರೆ ಅನುಭವಿಸ್ತಾರೆ, ಮತ್ತೆ ಆಹಾರ ಧಾನ್ಯಕ್ಕೂ ತೊಂದರೆ ಆಗುತ್ತೆ. ಹಾಗಾಗಿ ಆ ಭಾಗದಲ್ಲಿ ಅಡಿಕೆಯನ್ನು ಬೆಳೆಯಕ್ಕೆ ಸರ್ಕಾರ ತಡೆ ಹಾಕುವಂತ ವ್ಯವಸ್ಥೆಗೆ ಮುಂದಾಗಬೇಕು ಹೇಳ್ತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿದೆ. ಒಟ್ಟಾರೆಯಾಗಿ ಏನ್ ಹೇಳ್ತೀರಾ ಸರ್, ಅಡಿಕೆ ಬೆಳೆಗಾರರ ಒಂದು ಸಂಘದ ಅಧ್ಯಕ್ಷರಾಗಿದ್ದೀರಿ ಈ ಒಂದು ಭಾಗದಲ್ಲಿ, ಅಡಿಕೆಯ ಒಂದು ಭವಿಷ್ಯ ಈಗಾಗಲೇ ನೀವು ಆತಂಕ ವ್ಯಕ್ತಪಡಿಸ್ತಾ ಇದ್ದೀರಾ, ಯಾಕಂದ್ರೆ ಬಯಲುಸೀಮೆಯಲ್ಲಿ ಈ ದುರ್ಗ ಅಂತ ಒಂದು ಪ್ರದೇಶದಲ್ಲಿ ಕೂಡ ಈಗ ವರ್ಷ ವರ್ಷ ಇದರ ಒಂದು ವ್ಯಾಪ್ತಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸಾಮಾನ್ಯವಾಗಿ ಅಲ್ಲಿ ಏನು ಬೆಳೆದೆ ಇರತಕ್ಕಂತ ಒಂದು ಪ್ರದೇಶದಲ್ಲಿ ಕೂಡ ಅಡಿಕೆ ಹಾಕಿದಾರೆ ಬೆಳೀತಾವ್ರೆ, ಇದ್ರ ಕುರಿತು ಏನ್ ಹೇಳ್ತೀರಾ ಸರ್? ಮೊಟ್ಟ ಮೊದಲನೇದಾಗಿ ನಾನು ಎಲ್ಲಾ ಜನಪ್ರತಿನಿಧಿ ಹೇಳ್ತೀನಿ, ಇಚ್ಛಾಶಕ್ತಿ ಪ್ರದರ್ಶಿಸಿ. ಎಲ್ಲಾ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಪ್ರದರ್ಶಿಸಿದ್ರೆ ಬಹುಶಃ ನಾವು ಅಡಿಕೆ ಭವಿಷ್ಯ ಉತ್ತಮ ಆಗ್ತದೆ ಅಂತ. ಅಂದ್ರೆ ಇಲ್ಲಿ ಅವರ ತಮ್ಮ ಸ್ವಾರ್ಥತೆಯನ್ನ ನೋಡಿ ಮಲೆನಾಡಿನ ಭಾಗದ ಜನರನ್ನ ಬಲಿ ಕೊಡಬೇಡಿ, ಅಥವಾ ಈಗೇನು ಸಾಂಪ್ರದಾಯಿಕ ಅಡಿಕೆ ಬೆಳೀತಾ ಇದೆ ಅವರ ಜನರನ್ನ ಬಲಿ ಕೊಡಬೇಡಿ. ನಾನು ಹೇಳ್ತಾ ಇರೋದು, ಒಂದು ಯಾವ ಯಾವ ಭಾಗದಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಮಾಡಬೇಕು, ಆ ತರ ಮಾಡ್ಬೇಕು ಅಂತ. ಯಾವುದೇ ಕಾರಣಕ್ಕೂ ಅಡಿಕೆ ಬೆಳೆಗಾರ ಸಂಘ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗುವಂತ ವ್ಯವಸ್ಥೆಗೆ ಏನಾದ್ರು ಆದ್ರೆ ಅಡಿಕೆ ಬೆಳೆಗಾರ ಸಂಘ ಸೆಟದು ನಿಲ್ತದೆ, ಅಡಿಕೆ ಬೆಳೆಗಾರ ಪರವಾಗಿ ಹೋರಾಟ ಮಾಡ್ತದೆ. ಸಾಂದರ್ಭಿಕ ವ್ಯವಸ್ಥೆಗಳು ಬಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಸಹ ಅಡಿಕೆ ಬೆಳೆಗಾರ ಸಂಘ ಮಾಡಿ ಅಡಿಕೆ ಬೆಳೆಗಾರ ಜೊತೆಗಿರ್ತೀವಿ. ಅಡಿಕೆ ಬೆಳೆಗಾರರನ್ನ ನಡುವಿಗೆ ಕೈ ಬಿಡೋಕೆ ಅಡಿಕೆ ಬೆಳೆಗಾರ ಸಂಘ ಹೋಗೋದಿಲ್ಲ ಹೇಳ್ತಕ್ಕಂಥ ಮಾತನ್ನ ಹೇಳಿಕ್ ಇಷ್ಟಪಡ್ತೀನಿ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. 9488-4-5-3-3. ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇದಾಗಿತ್ತು ಇವತ್ತಿನ ಒಂದು ಸಂದರ್ಶನ. ಇವರು ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ರಾಮಚಂದ್ರ ಭಟ್ ಅವರು. ಇವರು ಏನು ಈ ಒಂದು ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಏನು ಇದರಿಂದ ನಮ್ಮ ರೈತ ಕಲ್ಯಾಣಕ್ಕಾಗಿ, ಅದರ ವಿಶೇಷವಾಗಿ ಮಲೆನಾಡಿನ ಈ ಒಂದೇನು ಹೊಸನಗರ ಸಾಗರ ಸೊರಬ ಈ ಭಾಗದ ಅಡಿಕೆ ಬೆಳೆಗಾರರ ಒಂದು ಬೆನ್ನೆಲುಬಾಗಿ ಇವರು ನಿಂತ್ಕೊಂಡಿದ್ದಾರೆ, ಪ್ರತಿಯೊಂದು ಯಾವುದೇ ಒಂದು ಸಮಸ್ಯೆಗೆ ಅವರ ಒಂದು ಕಲ್ಯಾಣ ಒಂದು ಕಾರ್ಯಕ್ರಮಗಳಿಗೆ ಅನುದಾನ ಸಂಪೂರ್ಣವಾಗಿ ನಮ್ಮ ಮಾಧ್ಯಮದ ಮೂಲಕ ಇವರು ತಿಳಿಸಿಕೊಟ್ಟಿದ್ದಾರೆ. ತಮಗೆ ಇನ್ನೊಂದು ಬಾರಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ನಮಸ್ಕಾರ ಹಾಗೂ ಧನ್ಯವಾದ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9 4 8 1 5 7 2600 ಇನ್ನೊಮ್ಮೆ ಕೇಳಿ 9481572600. ಇದುವರೆಗೆ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಕಾರ್ಯವೈಖರಿಗಳ ಕುರಿತು ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಭಟ್ ವಿಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ ಭದ್ರಾವತಿ ತಾಲೂಕು ಅರಳಿಹಳ್ಳಿಯ ಶ್ರೀಮತಿ ಗೋಣಿ ಲಕ್ಷ್ಮಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದವನ್ನ. ಕೋಟೆ ಅನಗ ತೆತ್ತೆ ಶೋಭನ ವೇಡವಾತನ ಕಾರುವ ಗೊಂದೈ ಸೋರೆ ಶೋಭನವೇ ಬಂದಿಟ್ಟ ಬಾಗಲ ಹೇಳಿ ಬಂದಿಟ್ಟ ಬಾಗಲ ಹೇಳಿ ವಾಗ ಶೋಭನ ಬಲಕೆ ನಮ್ಮನೆಯ ಸೋಬನವೇ ರಂಗೇ ಸರಮಣ ದೇ ಬಾರ ಮನೆಯ ಶೋಭನವೇ ಬಾಲನ ದಾರಿವ ದಾಲನ ದಾರಿವ ಎರೆಯೋ ತನಕ ಶೋಭನ ಕೈಲೆ ಕೊಡತೇವೆ ಸೋಬನ ನಿಮ್ಮ ಕೈಲೆ ಕೊಡತೇವೆ ನಮ್ ಬೇಗರ ಸೋಬನವೆ ನಿಮ್ಮಗಳೇ ಸಾಲ ಬೇರೆ ಸೋಬನ ಶರಣನ್ನ ಸೋಬನವೇ ಸುತ್ತಲ ದೇವರಿಗೆ ಶರಣ ಸೋಬಾನ.